ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಸಮಯ 6:22. ಇದೀಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನಡೆ ಸರಣಿ, ಆ ಬಳಿಕ ಕೃಷಿ ಮಾಹಿತಿ ಮತ್ತು ಸಾಂಪ್ರದಾಯಿಕ ಗೀತೆ ಇವನ್ನೆಲ್ಲ ಆಲಿಸಬಹುದು. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗೇರುಮರದ ಗಾನ, ನಮ್ಮ ನಡೆ ಗೇರುವಿನೆಡೆ ಸರಣಿಯ 6ನೇ ಸಂಚಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ತೋಟಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಭಾಗ್ಯ ಎಚ್ಪಿ ಇವರೊಂದಿಗೆ ಅತಿ ಘನ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ ಎಂಬ ವಿಚಾರವಾಗಿ ಸಂದರ್ಶನವನ್ನು ಕೇಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಭಾಗ್ಯ ಎಚ್ ಪಿ ಇವರು ಅತಿ ಘನ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ನಮಸ್ಕಾರ. ನಮಸ್ತೆ. ಗೇರು ಬೆಳೆಯಲ್ಲಿ ಸಾಮಾನ್ಯ ಸಾಂದ್ರತೆಯ ಪದ್ಧತಿ ನಾಟಿ ಬಗ್ಗೆ ಕೇಳಿದ್ದೇವೆ, ಆದರೆ ಘನ ಸಾಂದ್ರ ಪದ್ಧತಿಯು ಅದಕ್ಕಿಂತ ಹೇಗೆ ಭಿನ್ನ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ? ಖಂಡಿತ ತಿಳಿಸ್ಕೊಡ್ತೇನೆ. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಸಾಮಾನ್ಯ ಪದ್ಧತಿಯಲ್ಲಿ ಗೇರು ಕೃಷಿ ಮಾಡೋದಾದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರವನ್ನು ನಾವು 7-8 meters ಕೊಡ್ತೇವೆ. ಸೊ ಅಂದರೆ ನಮಗೆ ಅದರಲ್ಲಿ ಒಂದು 60-80 ಗಿಡಗಳನ್ನು ಒಂದು ಎಕರೆಗೆ ನಾಟಿ ಮಾಡ್ಬೋದು. ಅದೇ ನಾವು ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಹೋದರೆ ಒಂದು ಗಿಡದಿಂದ ಗಿಡಕ್ಕೆ ಅಂತರ ಬಂದು 3 meters ಕೊಡ್ತೇವೆ. ಇದರಿಂದಾಗಿ ನಾವು 1,110 ಗಿಡಗಳನ್ನು ನೆಡ್ಬೋದು. ಅಂದರೆ ಪ್ರತಿ ಹೆಕ್ಟೇರಿಗೆ, ಅದು ಏಕರ್ಗೆ ಆದರೆ 440 ಗಿಡಗಳನ್ನು ನೆಡ್ಬೋದು. ಅದೇ ರೀತಿ ಅದನ್ನು ನಾವು ಇನ್ನೂ ಮಣ್ಣಿನ ಫಲವತ್ತತೆ ಕಡಿಮೆ ಇತ್ತು ಅಂತಂದರೆ, ತುಂಬ ಕಡಿಮೆ ಇರೋ ಜಾಗದಲ್ಲಿ ನಾವು ಇನ್ನೂ ಕಡಿಮೆ ಒಂದು ಅಂತರವನ್ನು ಕೊಡ್ಬೋದು. 2.5x2.5 meters ಅಷ್ಟು ಕೊಟ್ಟರೆ ನಾವು 1,600 ಗಿಡಗಳನ್ನು ಪ್ರತಿ ಹೆಕ್ಟೇರಿಗೆ ನಾಟಿ ಮಾಡ್ಬೋದು. ಅಂದರೆ ಈ ಸಾಮಾನ್ಯ ಸಾಂದ್ರತೆಗೆ ಹೋಲಿಸಿದರೆ ಈ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ನಾವು 5-6 times ಹೆಚ್ಚು ಸಸಿಗಳನ್ನು ನೆಡುತ್ತೇವೆ. ಅದಾದ ನಂತರ ಇನ್ನೊಂದು ಮುಖ್ಯ ವ್ಯತ್ಯಾಸ ನೋಡಬೇಕು ಅಂತಂದರೆ, ಮೊದಲ ಅಥವಾ 2nd year ನಾವು ಇದರಲ್ಲಿ ಇಳುವರಿಯನ್ನು ನಾವು ಪಡಿತೇವೆ. ಅದೇ ಸಾಮಾನ್ಯ ಸಾಂದ್ರತೆ ಪದ್ಧತಿಯಲ್ಲಾದರೆ ನಾವು 3 years ಕಾಯಬೇಕಾಗತ್ತೆ. 3 years ನಂತರ ಇದರಲ್ಲಿ ಇಳುವರಿ ಶುರುವಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ, ಈ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಆಯ್ದ ತಳಿಗಳನ್ನು ಮಾತ್ರ ನಾವು ನಾಟಿಗೆ ಉಪಯೋಗಿಸ್ಬೇಕು. ಅದೇ ಸಾಮಾನ್ಯ ಸಾಂದ್ರತೆಯಲ್ಲಿ ಆದರೆ ನಾವು ಯಾವುದೇ ತಳಿಗಳನ್ನು, ನಮ್ಮ ಒಂದು ಗೇರು ಕೃಷಿಯಲ್ಲಿ ಸುಮಾರು 68 ತಳಿಗಳಿದ್ದಾವೆ, ಆ ತಳಿಗಳಲ್ಲಿ ಯಾವುದಾದ್ರೂ ಕೂಡ ನಾವು ನಾಟಿಗೆ ಬಳಸ್ಬೋದು. ಆದರೆ ಈ ಅತಿಘನ ಸಾಂದ್ರತ ಪದ್ಧತಿಯಲ್ಲಿ ಮಾತ್ರ ನಾವು ಕೆಲವೇ ತಳಿಗಳನ್ನು ಶಿಫಾರಸು ಮಾಡ್ತೇವೆ, ಆ ತಳಿಗಳನ್ನು ಮಾತ್ರ ನಾವು ನೆಡಲಿಕ್ಕೆ ಉಪಯೋಗಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಮತ್ತೆ ನಾವು ಅತಿಘನ ಸಾಂದ್ರ ಪದ್ಧತಿಯಲ್ಲಿ ಆರೈಕೆ ತುಂಬ ಮುಖ್ಯ ಆಗುತ್ತೆ. ಸವರುವಿಕೆ ಅಂದರೆ ಗಿಡವನ್ನು ಸರಿಯಾದ ಸಮಯದಲ್ಲಿ ನಾವು ಚಾಟ್ನಿ ಮಾಡಬೇಕು, ಏಕೆಂದರೆ ಅಂತರ ತುಂಬ ಕಡಿಮೆ ಇರೋದ್ರಿಂದ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಇದರಲ್ಲಿ ಸವರುವಿಕೆಯನ್ನು ನಾವು ಪ್ರತಿ ವರ್ಷ ಮಾಡಬೇಕಾಗುತ್ತೆ ಅತಿಘನ ಸಾಂದ್ರ ಪದ್ಧತಿಯಲ್ಲಾದರೆ. ಸಾಮಾನ್ಯ ಪದ್ಧತಿಯಲ್ಲಾದರೆ 2-3 ವರ್ಷಕ್ಕೊಮ್ಮೆ ನಾವು ಸಣ್ಣದಾಗಿ ಅತಿ ಹೆಚ್ಚಾಗಿ ಬಂದಿರುವಂಥ ಒಂದು ಕೊಂಬೆಗಳನ್ನು ಕತ್ತರಿಸಿದರೆ ಸಾಕು. ಮತ್ತು ಈ ಪದ್ಧತಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ನಾವು ಅತಿಘನ ಸಾಂದ್ರ ಮೊದಲ 10 ವರ್ಷದಲ್ಲಿ. ಇದರಲ್ಲಿ ಮೊದಲ 10 ವರ್ಷದಲ್ಲಿ ನಮಗೆ ಹೆಚ್ಚು ಇಳುವರಿಯನ್ನು ಸಾಮಾನ್ಯ ಸಾಂದ್ರತೆಗೆ ಹೋಲಿಸಿದರೆ ನಾವು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ಬೇರೆ ಕೆಲವು ಹಣ್ಣಿನ ಗಿಡಗಳು ಅದರ ಬೇರು ಆಳವಾಗಿ ಹೋಗುವ ಸಾಧ್ಯತೆ ಜಾಸ್ತಿ, ಅಥವಾ ಅದು ಬೇರೆ ಕಟ್ಟಡಗಳಿಗೆ ಅಥವಾ ಬೇರೆ ಗಿಡಗಳಿಗೆ ಅದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ಈ ಗೇರು ಹಣ್ಣಿನ ಗಿಡಗಳಲ್ಲಿ ಅದರ ಬೇರು ಅದು ಯಾವ ರೀತಿಯಲ್ಲಿ ಇರುತ್ತೆ, ಅದೇನಾದರೂ ಹಾನಿ ಮಾಡುತ್ತಾ? ಗೇರಿನ ಬೇರು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಇದರಲ್ಲಿ, ಆ ಥರ ಏನು ನಾವು ಇದರಲ್ಲಿ ಗಮನಿಸಿಲ್ಲ. ಬೇರು ಸಾಮಾನ್ಯವಾಗಿ ಇದು ಆಳವಾಗಿ ಹೋಗುತ್ತೆ ಅಂದರೆ ಅಷ್ಟು, ಮತ್ತು ಇದರ ಒಂದು ಹರಡುವಿಕೆ ಕೂಡ ನಾವು ಒಂದು 2-3 ಮೀಟರ್ವರೆಗೂ ಹರಡುತ್ತೆ, ಆ ಥರ ಏನು ಸಮಸ್ಯೆಯನ್ನು ನಾವು ಇದುವರೆಗೂ ಗಮನಿಸಿಲ್ಲ. ಅತಿಘನ ಸಾಂದ್ರ ಪದ್ಧತಿಯ ನಾಟಿ ಯಾವ ರೀತಿಯಲ್ಲಿರುತ್ತೆ, ಅದಕ್ಕೆ ಸೂಕ್ತವಾದಂತಹ ತಳಿಗಳು ಯಾವುದು? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಮುಂಚೆನೆ ಹೇಳಿದ ಹಾಗೆ ಇದರಲ್ಲಿ ಎಲ್ಲ ಒಂದು ತಳಿಗಳನ್ನು ನಾವು ಈ ಪದ್ಧತಿಯಲ್ಲಿ ನಾಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪದ್ಧತಿಗೆ ಸೂಕ್ತವಾದ ತಳಿಗಳ ಆಯ್ಕೆ ತುಂಬ ಮುಖ್ಯ ಆಗುತ್ತೆ. ಮೊದಲನೆಯದಾಗಿ ಈ ನಾವು ಸವರುವಿಕೆ ಅಂತ ಹೇಳಿದೆ ನಿಮಗೆ, ಅದಕ್ಕೆ ಸ್ಪಂದಿಸುವಂತಹ ಒಂದು ತಳಿಗಳನ್ನು ಉಪಯೋಗಿಸ್ಬೇಕು. ಯಾಕೆಂದರೆ ಪ್ರತಿ ವರ್ಷ ಈ ಒಂದು ಗೇರು ಬೆಳೆ ಅತಿ ಹೆಚ್ಚಾಗಿ ತುಂಬ ವೇಗವಾಗಿ ಬೆಳೆಯುವಂತಹ ಒಂದು ಬೆಳೆ, ಮತ್ತು ಯಾವುದೇ ರೀತಿಯ ಒಂದು ಇದೇ ಒಂದು ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಇಲ್ಲ, ಯಾವ ದಿಕ್ಕಿನಲ್ಲಾದರೂ ಅದರ ಒಂದು ಕೊಂಬೆಗಳು ಹರಿದಾಡಬಹುದು. ಅದರಿಂದಾಗಿ ನಾವು ಇದರಲ್ಲಿ ಸರಿಯಾದ ರೀತಿಯಲ್ಲಿ ಸವರುವಿಕೆಯನ್ನು ಮಾಡಬೇಕಾಗುತ್ತೆ. ಆಗ ನಾವು ಅಂತರವನ್ನು ಕಾಯ್ದುಕೊಂಡು ಅಷ್ಟೇ ಹರಡುವಿಕೆಯನ್ನು ಕೂಡ ನಾವು ಅಲ್ಲಿಗೆ ಒಂದು ಕಡಿಮೆ ಮಾಡ್ಕೋಬಹುದು. ಅಂದರೆ ಒಂದು ಅಂತರದ ಒಳಗೆ ಮಾತ್ರ ಹರಡುವಿಕೆಯನ್ನು ಬಿಟ್ಟು ಉಳಿದ ಕೊಂಬೆಗಳನ್ನು ಕತ್ತರಿಸಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಸವರುವಿಕೆಗೆ ಸ್ಪಂದಿಸುವಂತಹ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಸವರುವಿಕೆ ಸ್ಪಂದಿಸುವುದು ಅಂತಂದರೆ ಅದರಿಂದ ನಮಗೆ ಯಾವಾಗ ಕಟ್ ಮಾಡ್ತೇವೆ ಆ ಒಂದು ಕೊಂಬೆಯನ್ನು ಕತ್ತರಿಸ್ತೇವೆ, ಆ ಭಾಗದಿಂದ ಹೊಸದಾಗಿ ಚಿಗುರುಗಳು ಬರುತ್ತೆ, ಆ ಚಿಗುರಿಂದ ನಮಗೆ ಹೂ ಬರಬೇಕು ಮತ್ತು ಅದರಿಂದ ಫಸಲು ಕೂಡ ಬರಬೇಕು. ಆ ರೀತಿಯಾದ ಒಂದು ತಳಿಗಳಿಗೆ ನಾವು ಸವರುವಿಕೆ ಸ್ಪಂದಿಸುವಂಥ ತಳಿಗಳು ಅಂತ ಕರಿತೇವೆ. ಅದೇ ರೀತಿಯಾಗಿ ಅತಿ ಶೀಘ್ರವಾಗಿ ಹೂ ಬಿಡುವಂತಹ ಫಸಲು ಕೊಡುವಂತಹ ತಳಿಗಳನ್ನು ಆಯ್ಕೆ ಮಾಡಬೇಕು. ನಮ್ಮ ಒಂದು ಸಂಸ್ಥೆಯಲ್ಲಿ ಮಾಡಿರುವ ಅಧ್ಯಯನದ ಪ್ರಕಾರ ನಾವು VRI-3 ಅಂತ ಒಂದು ತಳಿ ಇದೆ, ಅದು ವೃದಾಚಲಂ 3 ಅಂತ ಹೇಳ್ಬಿಟ್ಟು, ಇದನ್ನು ವೃದಾಚಲಂ ಅಂತ ಒಂದು ಸಂಸ್ಥೆಯಿಂದ ಬಿಡುಗಡೆ ಮಾಡಿದಂತಹ ಒಂದು ತಳಿ. ಇದು ಒಂದು ಅತಿ ಒಂದು ಸವರುವಿಕೆಗೆ ಸ್ಪಂದಿಸುವಂಥ ತಳಿಯಾಗಿದೆ. ಅದರ ಜೊತೆಗೆ NRCC Selection 2 ಅಂತ ಹೇಳ್ಬಿಟ್ಟು ಮತ್ತು ನೇತ್ರ ಗಂಗಾ, ಈ ಎರಡು ತಳಿಗಳು ಈ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ಒಂದು ಬಿಡುಗಡೆಯಾದಂಥ ತಳಿ. ಈ ಎರಡು ತಳಿಗಳು ಕೂಡ ಸವರುವಿಕೆಗೆ ಸ್ಪಂದಿಸುವಂತಹ ತಳಿಗಳಾಗಿವೆ. ಅದರ ಜೊತೆಗೆ ಇನ್ನೊಂದು ತಳಿ ಬಿದಾನ್ ಬೋನ್ಸಾಯ್ ಕಾಜು ಅಂತ, ನೀವು ಹೆಸರಲ್ಲೇ ನೋಡ್ತಿರ್ಬೋದು ಬೋನ್ಸಾಯ್ ಅಂತ ಇದೆ. ಅಂದರೆ ಇದನ್ನು ನಾವು ಹೆಚ್ಚಾಗಿ ನಾವು ತಳಿಗಳನ್ನು ಯಾವ ರೀತಿ ಇರಬೇಕು ಅಂತ ಹೇಳ್ತೀವಿ ಅಂತಂದರೆ ಹರಡುವಿಕೆ ಕಡಿಮೆ ಇರಬೇಕು, ಬೋನ್ಸಾಯ್ ನೇಚರ್ ಇತ್ತಂತಂದರೆ ಅದು ಅಂದರೆ ಕುಬ್ಜ ತಳಿಗಳು, ಆ ಥರದ ತಳಿಗಳನ್ನು ಕೂಡ ನಾವು ಶಿಫಾರಸು ಮಾಡ್ಬೋದು. ಈ ಒಂದು 4 ತಳಿಗಳನ್ನು ನಾವು ಈ ಅತಿ ಘನಸಾಂದ್ರ ಪದ್ಧತಿಯ ವ್ಯವಸ್ಥೆಯಲ್ಲಿ ನಾಟಿ ಮಾಡಲಿಕ್ಕೆ ಶಿಫಾರಸು ಮಾಡ್ತೇವೆ. ಬಹುಶಃ ಈ ಕುಬ್ಜ ಗಿಡವನ್ನು ತಾರಸಿಯಲ್ಲಿ ಕೂಡ ನೆಡಲಿಕ್ಕೆ ಸೂಕ್ತ ಅಂತ ತಾವು ಸಲಹೆ ಕೊಡಬಹುದು ಅಲ್ಲ. ಈಗ ನಾಟಿ ಮಾಡುವುದಕ್ಕೆ ಬೇಕಾಗಿರುವಂತಹ ಅಥವಾ ಮಾಡಬೇಕಾಗಿರುವಂತಹ ಭೂಮಿ ತಯಾರಿ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ? ಈ ಒಂದು ಗೇರು ಕೃಷಿಯನ್ನು ಮಾಡಬೇಕಾದ್ರೆ ನಮಗೆ ಇದನ್ನು ಯಾವ ರೀತಿಯ ಒಂದು ಮಣ್ಣಿನಲ್ಲೂ ಕೂಡ ಬೆಳಿಬೋದು. ಯಾವ ಮಣ್ಣಿನಲ್ಲಿ ಬೆಳಿಬಾರ್ದು ಅಂತಂದರೆ ಕಪ್ಪು ಮಣ್ಣು, ನೀರು ನಿಲ್ಲುವಂತಹ ಮಣ್ಣು ಇರಬಾರ್ದು, ಮತ್ತು ಅದು ಮಣ್ಣಿನ ಒಂದು ಹೆಚ್ಚಾಗಿ ಲವಣಾಂಶ ಇರುವಂಥ ಮಣ್ಣು, ಆ ರೀತಿಯ ಮಣ್ಣುಗಳನ್ನು ಬಿಟ್ಟು ಬೇರೆ ಎಲ್ಲ ಮಣ್ಣುಗಳಲ್ಲೂ ನಾವು ಈ ಒಂದು ಗೇರು ಕೃಷಿಯನ್ನು ಮಾಡ್ಬೋದು. ಮೊದಲು ನಾವು ಗೇರು ಕೃಷಿ ಮಾಡೋದಕ್ಕಿಂತ ಮುಂಚೆ ಈ ಭೂಮಿಯನ್ನು ತಯಾರಿ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಈ ಸಮತಟ್ಟಾದ ಪ್ರದೇಶದಲ್ಲೂ ಕೂಡ ಬೆಳಿಬೋದು, ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ನಾವು ಈ ಬೆಳೆಯನ್ನು ಬೆಳಿಬೋದು. ಈ ಸಮತಟ್ಟಾದ ಪ್ರದೇಶದಲ್ಲಾದರೆ ನಮಗೆ ಸಮಸ್ಯೆ ಇರೋದಿಲ್ಲ, ಅಲ್ಲಿರುವಂತಹ ಕಾಡು ಮರಗಳಾಗಿರ್ಬೋದು, ಯಾವುದಾದ್ರೂ ಪೊದೆಗಳಾಗಿರ್ಬೋದು, ಕಳೆಗಿಡಗಳಾಗಿರ್ಬೋದು, ಅವುಗಳನ್ನೆಲ್ಲ ಬೇರು ಸಮೇತ ತೆಗೆದುಹಾಕಿ ನಾವು ನೆಲವನ್ನು ಸಮವಾಗಿ ಮಾಡ್ಕೋಬೋದು. ಆದರೆ ಈ ಗುಡ್ಡಗಾಡು ಪ್ರದೇಶ ಇರುತ್ತಲ್ಲ, ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಮೊದಲು ಒಂದು ಈ ಗುಡ್ಡಕ್ಕೆ ಅಡ್ಡಲಾಗಿ ಅಂದರೆ ಗುಡ್ಡಗಾಡು ಪ್ರದೇಶ ಇಳಿಜಾರಿಗೆ ಅಡ್ಡಲಾಗಿ ನಾವು ಫಸ್ಟ್ ಸಮವಾಗಿ ಮಾಡ್ಕೋಬೇಕು, ಒಂದು ಟೆರೇಸಿಂಗ್ ಅಂತ ಹೇಳ್ತೇವೆ. ಆ ರೀತಿ ಮಾಡಿಕೊಂಡ ನಂತರ ನಾವು 3 ಮೀಟರ್ ಅಂತರದಲ್ಲಿ ನಾವು 1 ಘನ ಮೀಟರ್ ಅಳತೆಯ ಗುಂಡಿಗಳನ್ನು ತೆಗಿಬೇಕಾಗುತ್ತೆ. ಸಮತಟ್ಟಾದ ಪ್ರದೇಶದಲ್ಲಾಗಲಿ ಗುಡ್ಡಗಾಡು ಪ್ರದೇಶದಾಗಲಿ ಈ ಗುಂಡಿಯ ಒಂದು ಆಳ ಸಾಮಾನ್ಯವಾಗಿ ಅಷ್ಟೇ ಇರುತ್ತೆ, 1 ಘನ ಮೀಟರ್ನಷ್ಟು ತೋಡಬೇಕಾಗುತ್ತೆ. ಆ ಗುಂಡಿಗಳಿಗೆ ಫಲವತ್ತಾದ ಮಣ್ಣು, ಮೇಲ್ಮಣ್ಣು ಯಾವುದನ್ನು ತೆಗಿತೀವಿ ಆ ಮಣ್ಣಿನ ಜೊತೆಗೆ ನಾವು 4-5 ಕೆಜಿಯಷ್ಟು ಚೆನ್ನಾಗಿ ಕಳಿತಂತಹ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರವನ್ನು ಮಿಶ್ರ ಮಾಡಿ ಜೊತೆಗೆ ರಂಜಕದ ಒಂದು ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಈ ಗುಡ್ಡಗಾಡು ಕರಾವಳಿ ಪ್ರದೇಶಗಳಲ್ಲಾದರೆ ಮಣ್ಣಿನ ರಸಸಾರ ಕಡಿಮೆ ಇರುತ್ತೆ, ಅಲ್ಲಿ ನಾವು ಶಿಲಾರಂಜಕವನ್ನು ಬಳಸ್ತೇವೆ 200 ಗ್ರಾಮ್. ಅದೇ ಬೇರೆ ಬಯಲುಸೀಮೆ ಪ್ರದೇಶಗಳಲ್ಲಾದರೆ ಮಣ್ಣಿನ ರಸಸಾರ ಅಷ್ಟು ಕಡಿಮೆ ಇರಲಿಕ್ಕಿಲ್ಲ, ಅಲ್ಲಿಗೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಇದೆ ಅದನ್ನು ಮಿಶ್ರಣ ಮಾಡಿ ಆ ಒಂದು ಗುಂಡಿಯನ್ನು ಕಾಲು ಭಾಗದಷ್ಟು ನಾವು ತುಂಬಬೇಕು. ಫಸ್ಟು ಮೊದಲು ತುಂಬಿದ ನಂತರ ನಾವು ನಾಟಿಯನ್ನು ಮಧ್ಯದಲ್ಲಿ ಗಿಡವನ್ನು ನಾಟಿ ಮಾಡಲಿಕ್ಕೆ ಅದು ಸಿದ್ಧ ಆಗುತ್ತೆ. ಸಾಮಾನ್ಯವಾಗಿ ಗಿಡಗಳನ್ನು ನೆಡೋದಕ್ಕೆ ಅಥವಾ ನಾಟಿ ಮಾಡೋದಕ್ಕೆ ಅದರದೇ ಆದಂತಹ ಸಮಯ ಅಂತ ಇರುತ್ತೆ. ಹಾಗಿದ್ರೆ ಈ ಗೇರು ಗಿಡವನ್ನು ನಾಟಿ ಮಾಡಲು ಇರುವಂತಹ ಸೂಕ್ತ ಸಮಯ ಯಾವುದು? ಯಾವುದೇ ಒಂದು ಬೆಳೆಯಲ್ಲಾಗಿರಲಿ ನಾಟಿ ಮಾಡುವ ಸಮಯ ತುಂಬ ಮುಖ್ಯ ಆಗುತ್ತೆ. ಎಲ್ಲ ಬೆಳೆಗಳಲ್ಲೂ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಮಳೆಗಾಲದಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಬೇಕು ಅಂತ. ಈ ಬೆಳೆಗೂ ಕೂಡ ಅದೇನು ಹೊರತಲ್ಲ, ಆದರೆ ಇದರ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಈ ಕರಾವಳಿ ಪ್ರದೇಶದಲ್ಲಿ ಈ ಬೆಳೆ ಹೆಚ್ಚಿದೆ. ಇಲ್ಲಿ ಏನಂತಂದರೆ ಮಳೆಯ ಅಭಾವ ತುಂಬ ಜಾಸ್ತಿ, ಈ ಜೂನ್ ಜುಲೈ ಆಗಸ್ಟ್ವರೆಗೂ ತುಂಬ ಮಳೆ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಬೇಕು ಅಂತಂದರೆ ನಾವು ಈ ಮಳೆ ಸ್ವಲ್ಪ ಕಡಿಮೆ ಆದ ಸಮಯದಲ್ಲಿ ಅಂದರೆ ಆಗಸ್ಟ್ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ನ ಮೊದಲ ಒಂದು ವಾರಗಳಲ್ಲಿ ನಾವು ನಾಟಿಯನ್ನು ಮಾಡ್ಬೋದು ಕರಾವಳಿ ಪ್ರದೇಶದಲ್ಲಾದರೆ. ಅದೇ ಬೇರೆ ಪ್ರದೇಶಗಳಲ್ಲಾದರೆ ಮಳೆ ಅಷ್ಟು ತೀವ್ರತೆ ಜಾಸ್ತಿ ಇರೋದಿಲ್ಲ, ನಾವು ಮಳೆಗಾಲದಲ್ಲಿ ಇದನ್ನು ನಾಟಿ ಮಾಡ್ಬೋದು. ಜೊತೆಗೆ ನೀರಿನ ಒಂದು ಅನುಕೂಲ ಪರಿಸ್ಥಿತಿ ಏನಾದರೂ ಇತ್ತಂದರೆ, ನೀರಾವರಿಯ ವ್ಯವಸ್ಥೆ ಇತ್ತಂದರೆ ನಾವು ವರ್ಷದ ಯಾವುದೇ ಒಂದು ಸಮಯದಲ್ಲಿ ಕೂಡ ನಾಟಿಯನ್ನು ಮಾಡ್ಬೋದು. ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ಮೊದಲು ನಾಟಿ ಮಾಡಿದ ಸಮಯದಲ್ಲಿ ಅದಕ್ಕೆ ನೀರನ್ನು ಕೊಡಬೇಕು, ನಂತರ ಇದು ಒಂದು 3-4 ಮಳೆ ಇದಕ್ಕೆ ಬಿತ್ತಂತಂದ್ರೆ ಅದಾಗಿನೇ ಚೆನ್ನಾಗಿ ಬೆಳೆಯುತ್ತೆ. ಅದಾದ ನಂತರ ನಾವು ನೀರು ಕೊಡಬೇಕನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ನೀರಾವರಿ ವ್ಯವಸ್ಥೆ ವರ್ಷದ ಯಾವುದೇ ಸಮಯದಲ್ಲಾದರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಕಡಿಮೆ ಆದ ಸಮಯದಲ್ಲಿ ಮಾಡಬೇಕಾಗುತ್ತೆ. ಬಹುಶಃ ಬಯಲುಸೀಮೆ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಇದರ ಕೃಷಿಯನ್ನು ಜಾಸ್ತಿಯಾಗಿ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ನಾಟಿಯ ನಂತರ ಗಿಡಗಳಿಗೆ ಯಾವ ರೀತಿ ಆರೈಕೆ ಮಾಡಬೇಕು? ಇದು ತುಂಬ ಮುಖ್ಯ. ನಾಟಿ ನಂತರ ನಾವು ಈ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಲಿಲ್ಲ ಅಂತಂದರೆ ಒಂದು ತಾಕಿನಲ್ಲಿ ಸರಿಯಾದ ರೀತಿಯಲ್ಲಿ ಗಿಡಗಳ ಬೆಳವಣಿಗೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಮೊದಲನೆಯದಾಗಿ ನಾವೇನು ಮಾಡ್ತೀವಿ ಅಂದರೆ ನಾಟಿಯ ಬಳಿಕ ನಾವು ಇದಕ್ಕೆ ನೀರು ಕೊಡ್ತೇವೆ ಅಂತ ಹೇಳಿದೆ. ಅದಾದ ನಂತರ ಇದು ಸರಿಯಾಗಿ ನೆಟ್ಟಗೆ ಬೆಳಿಬೇಕು, ಅಂದರೆ ಸ್ಟ್ರೈಟ್ ಆಗಿ ಹೋಗಬೇಕು. ಅದಕ್ಕೋಸ್ಕರ ಊರುಗೋಲಿನ ಒಂದು ಆಧಾರವನ್ನು ಕೊಡ್ತೇವೆ. ಆ ಊರುಗೋಲು 1 ಮೀಟರ್ ಎತ್ತರದಷ್ಟು ಮೊದಲ ವರ್ಷದಲ್ಲಿ, ಅದನ್ನು ಸಡಿಲವಾಗಿ ಒಂದು ದಾರದಿಂದ ಕಟ್ಟಿ ಅದಕ್ಕೆ, ಯಾಕೆಂದರೆ ಕಸಿಗಿಡಗಳನ್ನೇ ಉಪಯೋಗಿಸೋದು ನಾವು. ಕಸಿಗಿಡಗಳನ್ನು ಉಪಯೋಗಿಸೋದ್ರಿಂದ ಗಾಳಿ ಹೆಚ್ಚಾಗಿ ಬಂದಾಗ ಅದು ಮುರಿದು ಬಿದ್ದೋಗುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಇದಕ್ಕೆ ಒಂದು ಊರುಗೋಲಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಮೊದಲ ವರ್ಷದಲ್ಲಿ. ನಂತರ 2ನೇ ವರ್ಷದಲ್ಲಿ ಆ ಊರುಗೋಲಿನ ಒಂದು ಉದ್ದವನ್ನು ಜಾಸ್ತಿ ಮಾಡಿ ಕಟ್ಟಬೇಕಾಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುವಂಥದ್ದು. ಹಾಗೆಯೇ ಈ ಗಿಡದ ಕಸಿ ಕಟ್ಟಿದ ಭಾಗದ ಕೆಳಗಡೆ ಬರುವಂತಹ ಯಾವುದೇ ರೀತಿಯಾದಂಥ ಒಂದು ಚಿಗುರುಗಳನ್ನು ಆಗಾಗ್ಗೆ ತೆಗಿತಾ ಇರಬೇಕು, ಅದನ್ನು ನಾವು ಬಿಡಬಾರ್ದು. ಯಾಕೆಂದರೆ ಕಸಿ ಕಟ್ಟಿದ ಭಾಗದ ಕೆಳಗಡೆ ಬರುವುದು ಅದು ನಮಗೆ ಬೇಕಾಗಿರುವಂತಹ ತಳಿ ಆಗಿರಲಿಕ್ಕಿಲ್ಲ. ಅದು ಏನಂತಂದರೆ ನಾವು ಯಾವುದೋ ಒಂದು ರೂಟ್ ಸ್ಟಾಕಿಗೆ ಅಂತ ಬೇರು ಗಿಡಕ್ಕೆ ಉಪಯೋಗಿಸಿರುವಂತಹ ಒಂದು ಬೀಜ ಆಗಿರುತ್ತೆ, ಆದ್ದರಿಂದ ಅವುಗಳನ್ನು ಬೆಳೀಲಿಕ್ಕೆ ಬಿಡಬಾರ್ದು. ಇದು ಒಂದು ಮುಖ್ಯ ಅಂಶ. ಅದೇ ರೀತಿಯಾಗಿ ಈ ರೀತಿ ಘನಸಾಂದ್ರ ಪದ್ಧತಿಯಲ್ಲಿ, ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಮಾಡಿದ ಗಿಡಗಳಿಗೆ ಆಕಾರ ಕೊಡುವುದು ಮತ್ತು ಸವರುವುದು ಆ ಒಂದು ತುಂಬ ಮುಖ್ಯವಾದದ್ದು ಇದರಲ್ಲಿ. ಯಾಕೆ ಅಂತಂದರೆ ಹರಡುವಿಕೆ ತುಂಬ ವೇಗವಾಗಿರುತ್ತೆ ಇದರಲ್ಲಿ. ಗಿಡದ ಕೊಂಬೆಗಳು 1ರಿಂದ 1ಕ್ಕೆ ಹೆಣೆದುಕೊಳ್ಳುತ್ತವೆ. ಇದರಿಂದಾಗಿ ಏನಾಗುತ್ತೆ, ಸೂರ್ಯನ ಬೆಳಕು ಅದಕ್ಕೆ ಎಲ್ಲ ಒಂದು ಕೊಂಬೆಗಳಿಗೆ ಬೀಳೋದಿಲ್ಲ. ಎಲ್ಲಿ ಸೂರ್ಯನ ಬೆಳಕು ಪ್ರಕಾಶಮಾನವಾದಕ್ಕೆ ಸೂರ್ಯನ ಬೆಳಕು ಬೀಳುತ್ತೋ ಅಲ್ಲಿ ನಮಗೆ ಕೊಂಬೆಗಳಲ್ಲಿ ಚಿಗುರು ಬರುತ್ತೆ, ಆ ಚಿಗುರಿಂದ ಹೂ ಬಿಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಆದ್ರಿಂದ ಇದನ್ನ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ಸವರುವಿಕೆಯನ್ನು ಕೈಗೊಳ್ಳಬೇಕಾಗುತ್ತೆ. ಈ ಗಿಡಗಳು ಚಿಗುರುಡೆಯುತ್ತಿದ್ದಂತೆ ಆ ಗಿಡದ ಒಂದು ಕೆಳಗಡೆ ಬರುವಂತಹ ಯಾವುದೇ ರೀತಿ ಪಾರ್ಶ್ವ ಕೊಂಬೆಗಳು ಅವುಗಳನ್ನು ಕೂಡ ನಾವು ನಿರ್ಮೂಲನೆ ಮಾಡಬೇಕು. 1ರಿಂದ 1.5 ಅಡಿ 1.5 ಅಡಿಯಷ್ಟು ಎತ್ತರದಲ್ಲಿ ಯಾವುದೇ ರೀತಿಯ ಪಾರ್ಶ್ವಕೊಂಬೆಗಳು ಬರದಂತೆ ನೋಡ್ಕೋಬೇಕು. ಅದಾದ ನಂತರ ಇದು 1.5 ಮೀಟರ್ ಎತ್ತರಕ್ಕೆ ಬೆಳೆದ ನಂತರ ಆ ಗಿಡವನ್ನು ನಾವು ಕತ್ತರಿಸಬೇಕಾಗುತ್ತೆ, ಮುಖ್ಯ ಕಾಂಡದ ತುದಿಯನ್ನು ಚಿವುಟಬೇಕಾಗುತ್ತೆ. ಆಗ ಏನಾಗುತ್ತೆ, ಕೆಳಗಡೆ ಪಾರ್ಶ್ವಕೊಂಬೆಗಳು ಬರಲಿಕ್ಕೆ ಶುರುವಾಗುತ್ತೆ. ಅವುಗಳ ಉತ್ತೇಜನ, ಇದು ಉತ್ತೇಜನ ಕೊಡುತ್ತೆ. ಅಂದರೆ ಮೇಲೆ ನಾವು ಮುಖ್ಯ ಕಾಂಡವನ್ನು ಕತ್ತರಿಸಿದಾಗ ಕೆಳಗಡೆಯಿಂದ ನಮಗೆ ಕೊಂಬೆಗಳು ಬರುತ್ತೆ, ಆಗ ಅದಕ್ಕೆ ಒಂದು ಕೊಡೆಯ ಆಕಾರವನ್ನು ಕೊಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಪ್ರತಿ ವರ್ಷ ಕೊಯ್ಲಿನ ನಂತರ ಎಲ್ಲ ಎತ್ತರದ ಕೊಂಬೆಗಳನ್ನು 1.5 ಮೀಟರ್ವರೆಗೆ ಮಾತ್ರ ನಾವು ಬಿಟ್ಟು ಉಳಿದ ಕೊಂಬೆಗಳನ್ನು ಹಾಗೆ ಕತ್ತರಿಸ್ತಾ ಬರಬೇಕಾಗುತ್ತೆ. ಇದು ಕತ್ತರಿಸುವಿಕೆಯನ್ನು ನಾವು ಮೇಯಿಂದ ಜೂನ್ ತಿಂಗಳಲ್ಲಿ ಮಾಡಬಹುದು, ಅಂದರೆ ಕೊಯ್ಲಿನ ನಂತರ ಇದು ಸೂಕ್ತ ಸಮಯವಾಗಿರುತ್ತೆ. ಈ ಸವರುವಿಕೆ ಬಳಿಕ ದೊಡ್ಡ ಕೊಂಬೆಗಳ ಕಾಂಡ ಏನಾದರೂ ಇತ್ತಂದರೆ ಅದಕ್ಕೆ ನಾವು 10% ಬೋಡೋ ಪೇಸ್ಟ್ ಅದನ್ನು ಲೇಪಿಸಬೇಕು. ಸಣ್ಣ ಕೊಂಬೆಗಳನ್ನು ನಾವು ಕತ್ತರಿಸಿದ್ದೇ ಆದರೆ ಹರಡುವಿಕೆಯ ಸಮಯದಲ್ಲಿ ಅದಕ್ಕೆ ನಾವು 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಥವಾ ಫಲ ಕೊಡಬೇಕು ಅಂತ ಹೇಳಿದ್ರೆ ಗೊಬ್ಬರದ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಿದ್ರೆ ಅತಿ ಘನ ಸಾಂದ್ರ ಪದ್ಧತಿಯಲ್ಲಿ ಗೊಬ್ಬರ ಎಷ್ಟು ಕೊಡಬೇಕು, ಯಾವ ಗೊಬ್ಬರ ಕೊಡಬೇಕು ಮತ್ತೆ ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಪ್ರತಿ ವರ್ಷ ಮಳೆಗಾಲದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ನಾವು ಗೊಬ್ಬರವನ್ನ 2 ಕಂತಿನಲ್ಲಿ ಕೊಡಬೇಕಾಗುತ್ತೆ. ಇಲ್ಲ, ಇಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆಯ ಅಭಾವ ಇರೋದ್ರಿಂದ ನಾವು ಇದನ್ನ ನಾವು 1 ಕಂತಿನಲ್ಲಿ, ಅಂದ್ರೆ ಮಳೆ ಕಡಿಮೆ ಆದ ನಂತರ ಆಗಸ್ಟ್ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲ ವಾರಗಳಲ್ಲಿ ನಾವು ಗೊಬ್ಬರವನ್ನ ಗಿಡಗಳಿಗೆ ಕೊಡಬೇಕಾಗುತ್ತೆ. ಯಾವ ಗೊಬ್ಬರ ಅಂತಂದ್ರೆ, ಮೊದಲನೆಯದಾಗಿ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತೇವೆ ಮತ್ತೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರವನ್ನ ರಾಸಾಯನಿಕ ಗೊಬ್ಬರಗಳ ಜೊತೆ ನಾವು ಪ್ರತಿ ವರ್ಷ ಕೊಡಲೇಬೇಕು. ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಲಿಕ್ಕೆ ಸಾವಯವ ಗೊಬ್ಬರ ತುಂಬಾ ಅನುಕೂಲಕರವಾಗಿರುತ್ತೆ. ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಒಂದು ಬೆಳವಣಿಗೆಗೆ ಇದು ಅನುಕೂಲ ಪರಿಸ್ಥಿತಿಯನ್ನ ಮಾಡುತ್ತೆ. ಆದ್ದರಿಂದ ನಾವು ಸಾವಯವ ಗೊಬ್ಬರವನ್ನ 10-15 ಕೆಜಿಯಷ್ಟು ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ. ಅದಾದ ನಂತರ ಈ ರಾಸಾಯನಿಕ ಗೊಬ್ಬರಕ್ಕೆ ಬಂದರೆ ನಾವು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್, ಈ 3 ಮುಖ್ಯ ಪ್ರಧಾನ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಈ ಕರಾವಳಿ ಪ್ರದೇಶಕ್ಕೆ ಬಂದಾಗ ನಾವು ರಂಜಕ ಪೂರೈಕೆ ಮಾಡಬೇಕು ಅಂತಂದ್ರೆ ನಾವು ಶಿಲಾರಂಜಕವನ್ನ ನಾವು ಶಿಫಾರಸು ಮಾಡ್ತೇವೆ. ಅದೇ ಬಯಲು ಸೀಮೆಗಳಲ್ಲಿ ಆದ್ರೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ಅದರ ಮುಖಾಂತರ ನಾವು ಇದಕ್ಕೆ ಬೇಕಾಗುವಂತಹ ಗೊಬ್ಬರದ ಒಂದು ಪ್ರಮಾಣವನ್ನು ನಾವು ಕೊಡಬಹುದು. ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಿ ಗಿಡದಿಂದ 1-50 ಸೆಂಟಿಮೀಟರ್ ದೂರದಲ್ಲಿ 10-15 ಸೆಂಟಿಮೀಟರ್ಷ್ಟು ಆಳದಲ್ಲಿ ಒಂದು ಕಣಿಗಳನ್ನು ಮಾಡಿಬಿಟ್ಟು ಈ ಗೊಬ್ಬರಗಳನ್ನು ಆ ಕಣಿಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಮುಚ್ಚಬೇಕು. ಈ ರೀತಿಯಾಗಿ ಗೊಬ್ಬರವನ್ನು ಒದಿಸಬೇಕಾಗುತ್ತೆ. ಗಿಡದ ಸುತ್ತ ನಾವು ಈ ರೀತಿಯಾದ ಒಂದು ಸಣ್ಣ ಕಣಿಯನ್ನು ತೆಗಿಬೇಕಾಗುತ್ತೆ. ಮೊದಲನೇ ವರ್ಷ ನಾವು 100 ಗ್ರಾಂ ಯೂರಿಯಾ ಮತ್ತು 150 ಗ್ರಾಂ ಶಿಲಾರಂಜಕ ಮತ್ತು 50 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಅದೇ 2ನೇ ವರ್ಷ ಆದರೆ ನಾವು ಇದಕ್ಕೆ 250 ಗ್ರಾಂ ಯೂರಿಯಾ, 200 ಗ್ರಾಂ ಶಿಲಾರಂಜಕ ಮತ್ತು 100 ಗ್ರಾಂ ಪೊಟ್ಯಾಷನ್ನು ಒದಗಿಸ್ಬೇಕು. ಹಾಗೆ 3 ವರ್ಷ ಮತ್ತು ಅದರ ಮೇಲ್ಪಟ್ಟ ಗಿಡಗಳಿಗಾದರೆ ನಾವು 400 ಗ್ರಾಂ ಯೂರಿಯಾ, 300 ಗ್ರಾಂ ಶಿಲಾರಂಜಕ ಮತ್ತು 200 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ನಾವು ಶಿಫಾರಸು ಮಾಡಿದ್ದೇವೆ. ಈ ರೀತಿ ಗೊಬ್ಬರಗಳನ್ನು ನಾವು ಅದಕ್ಕೆ ಗಿಡಗಳಿಗೆ ಹಾಕಬೇಕಾಗುತ್ತೆ. ಗೇರು ಕೃಷಿಗೆ ನೀರಿನ ಅವಶ್ಯಕತೆ ಕಮ್ಮಿ ಇದೆ ಅಂತ ನೀವಾಗ ತಿಳಿಸಿದ್ರಿ, ಆದರೆ ಈ ಕರಾವಳಿಯಲ್ಲಿ ಮಳೆ ಹೆಚ್ಚು ಅಲ್ವಾ? ಹಾಗಿದ್ದಲ್ಲಿ ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳು ಹೇಗೆ? ಚಾಟಣಿ ಮಾಡಿದ ನಂತರ ನಮಗೆ ಏನಾಗುತ್ತೆ, ಹೊಸ ಚಿಗುರುಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಬೋಡೋ ಹಚ್ಚಬೇಕು ಅಂತ ಹೇಳಿದೆ. ಕತ್ತರಿಸಿದ ಭಾಗಕ್ಕೆ ನಾವು ಬೋಡೋ ದ್ರಾವಣವನ್ನು ಹಚ್ಚಬೇಕು. ಅದೇ ರೀತಿಯಾಗಿ ಇದರಲ್ಲಿ ಯಾಕೆ ಮಾಡ್ತೇವೆ ಅಂದರೆ, ಶಿಲೀಂಧ್ರ ರೋಗಗಳೇನಾದ್ರು ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೋಸ್ಕರ. ಅದೇ ರೀತಿಯಾಗಿ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಕೀಟಗಳ ಅಭಾವ, 2 ಕೀಟಗಳು ಇದರಲ್ಲಿ ಬಾಧಿಸುತ್ತೆ. ಮೊದಲು ಗೇರು ಮರಕ್ಕೆ ಈ ಚಿಗುರು ಬಿಡೋ ಸಮಯ ಮತ್ತು ಹೂ ಬಿಡುವ ಸಮಯ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಚಹಾ ಸೊಳ್ಳೆ ಅಂತ ಒಂದು ಆ ಒಂದು ಕೀಟದ ಬಾಧೆ ಕಂಡುಬರುತ್ತೆ. ಇದು ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ಹೆಚ್ಚು ಚಿಗುರುಗಳು ಬರೋದ್ರಿಂದ ಇದರ ಹಾವಳಿ ಹೆಚ್ಚು. ಸಾಮಾನ್ಯ ಸಾಂದ್ರತೆಗೆ ಹೋಲಿಸಿದರೆ ಇದರಲ್ಲಿ ಇದರ ಒಂದು ತೀವ್ರತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ತೋಟದಲ್ಲಿ 3-4 ಬಾರಿ ಈ ಕೀಟದ ತೀವ್ರತೆಯನ್ನು ನೋಡಿಕೊಂಡು, ಅಂದರೆ 5-10% ಇದರ ಹಾವಳಿ ಇದೆ ಅಂತ ಖಾತ್ರಿಯಾದರೆ ನಾವು ಇದಕ್ಕೆ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಯಾವ ಕೀಟನಾಶಕಗಳಂತಂದರೆ, ಒಂದು ಲ್ಯಾಮ್ಡಾ ಸೈಹಲೋತ್ರಿನ್ ಅಂತ ಬರುತ್ತೆ, ಆ ಒಂದು ಕೀಟನಾಶಕವನ್ನು 0.6 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡಬೇಕು. ಇದಾದ ನಂತರ ಮತ್ತೆ ಅದೇ ಒಂದು ಕೀಟನಾಶಕವನ್ನು ಬೇರೆ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಒಂದೇ ಕೀಟನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಆ ಕೀಟದ ತೀವ್ರತೆಯನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಂತರದಲ್ಲಿ ನಾವು ಥಿಯೋಮೆಥಾಕ್ಸಾಮ್ ಅಂತ ಬರುತ್ತೆ, ಅದನ್ನು ನಾವು 0.2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನಾವು ಸಿಂಪರಣೆ ಮಾಡಬಹುದು. ಈ ರೀತಿಯಾಗಿ ಒಂದಾದ ನಂತರ ಬೇರೆ ಒಂದು ಕೀಟನಾಶಕವನ್ನು ಮಾಡಬೇಕು. ಈ ಸಿಂಪರಣೆಯನ್ನು ಯಾವಾಗ ಮಾಡಬೇಕು ಅಂತಂದರೆ, ತಂಪಾದ ಸಮಯದಲ್ಲಿ ಮಾಡಬೇಕು. ಒಂದು ಬೆಳಗ್ಗೆ ಸಮಯದಲ್ಲಿ ಮಾಡಬಹುದು ಅಥವಾ ಸಂಜೆ ಸಮಯದಲ್ಲಿ ನಾವು ಮಾಡಬೇಕಾಗುತ್ತೆ. ಇದು ತುಂಬ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ಬೋದು. ಈ ಮತ್ತು ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಮಾಡಬಾರ್ದು ನಾವು. ಆ ಒಂದು ಕೀಟನಾಶಕ ನಮ್ಮ ಮೇಲೆ ಬರುತ್ತೆ, ಆದ್ದರಿಂದ ವಿರುದ್ಧ ದಿಕ್ಕಿಗೆ ನಾವು ಸಿಂಪರಣೆ ಮಾಡುವುದನ್ನು ಮಾಡಬಾರ್ದು. ಮತ್ತು ಕಳೆಗಳನ್ನು ನಿರ್ಮೂಲನೆ ಮಾಡಿರಬೇಕು, ಸಿಂಪರಣೆ ಮಾಡುವ ಮೊದಲೇ ಕಳೆಗಳನ್ನು ತೆಗೆದಿರಬೇಕು. ಮತ್ತು ಇದರಲ್ಲಿ ಬರುವ ಇನ್ನೊಂದು ಪ್ರಮುಖ ಕೀಟ ಅಂತಂದರೆ ಕಾಂಡ ಮತ್ತು ಬೇರು ಕೊರಕ ಹುಳು. ಈ ಕೀಟದ ಬಾಧೆ ಮರದ ಎಲೆಗಳು ಹಳದಿಯಾಗುವುದಲ್ಲದೆ ಏನಾಗುತ್ತೆ, ಒಂದು ಅಂಟು ದ್ರವ ಸ್ವರಸೂಸುತ್ತೆ, ಮತ್ತೆ ಉಡಿ ಮರದ ಉಡಿ ಪುಡಿಯಲ್ಲಿ ಬಿದ್ದಿರೋ ತರ ಕಾಣುತ್ತೆ ಬುಡ ಭಾಗದಲ್ಲಿ. ಇದನ್ನ ನಾವು ಗಮನಿಸಬಹುದು. ಇಂತಹ ಮರಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಬಂದ್ರೆ ಆ ಮರ ಒಣಗಿ ಸತ್ತು ಹೋಗುತ್ತೆ. ಸೊ ಅದರಿಂದ ಇದರ ನಿವಾರಣೆಗೆ ನಾವು ಏನ್ ಮಾಡ್ಬೇಕು, ನಮ್ಮ ತಾಕನ್ನ ಅಂದ್ರೆ ನಮ್ಮ ತೋಟವನ್ನ ನಾವು ಪ್ರತಿ ವೀಕ್ಷಣೆ ಮಾಡ್ತಾನೆ ಇರ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಕೆಳಗಡೆ ಏನಾದ್ರೂ ಅಂಟು ದ್ರಾವ ಸ್ರವಿಸ್ತಾ ಇದೆ ಮತ್ತೆ ಉಡಿ ಬೀಳ್ತಾ ಇದೆ ಅಂತ ಅಂದ್ರೆ ಆ ಸಮಯದಲ್ಲೇ ನಾವು ಆ ಹುಳವನ್ನ ಹೊರ ತೆಗೆದು ಅದಕ್ಕೆ ನಾವು ಸೂಕ್ತ ಕೀಟನಾಶಕದ ಒಂದು ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಗ ನಾವು ತಡಿಬಹುದು. ಈ ಎಲೆಗಳು ಹಳದಿಯಾದ ನಂತರ ನಾವು ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಹಳದಿ ಆಯ್ತು ಅಂತಂದ್ರೆ ಆ ಗಿಡ ಆಲ್ರೆಡಿ ಅರ್ಧ ಸತ್ತು ಹೋಗಿದೆ ಅಂತ. ಆ ಸಮಯದವರೆಗೂ ನಾವು ಇದಕ್ಕೆ ಬಿಡಬಾರ್ದು. ಆ ತರ ಬಿಟ್ಟಿದೀವಿ ಅಂತಂದ್ರೆ ಆ ಮರಗಳನ್ನ ಆ ತಾಕಿನಿಂದ ತೆಗೆದು ನಾವು ಸುಟ್ಟು ಹಾಕ್ಬೇಕು. ಆಗ ನಾವು ಇದರ ಒಂದು ತೀವ್ರತೆಯನ್ನು ಬೇರೆ ಮರಕ್ಕೆ ಒಂದು ಹರಡುವಿಕೆಯನ್ನ ನಾವು ತಪ್ಪಿಸಬಹುದು. ಅದಕ್ಕೆ ಕೀಟನಾಶಕ ಬಂದು ಫಿಪ್ರೋನಿಲ್ ಅಂತ ಬರುತ್ತೆ. ಈ ಕೀಟ ಒಳಗಡೆ ಏನಾಗುತ್ತೆ, ಆ ಹುಳ ತಿಂತಾ ಹೋಗುತ್ತೆ, ಆ ಕಾಂಡ ಬೇರು ಭಾಗದಿಂದ ಹೋಗಿ ಮತ್ತೆ ಕಾಂಡ ಭಾಗದಲ್ಲಿ ತಿರುಳನ್ನ ತಿಂತಾ ಹೋಗುತ್ತೆ. ಆ ರೀತಿ ಇರುವಾಗ ನಾವು ಗಮನಿಸಿ ತೊಗಟೆಯನ್ನ ತೆಗೆದು ಆ ಹುಳವನ್ನ ತೆಗೆದು ನಾವು ತೆಗೆದು ಸಾಯಿಸ್ಬೇಕು ಒಂದು. ಅದಾದ ನಂತರ ಆ ಭಾಗಕ್ಕೆ ಫಿಪ್ರೋನಿಲ್ ಅಂತ 0.2% ಆ ದ್ರಾವಣವನ್ನ ನಾವು ಅಲ್ಲಿಗೆ ಲೇಪಿಸಬೇಕಾಗುತ್ತೆ. ಈ ರೋಗದ ವಿಷಯಕ್ಕೆ ಬಂದ್ರೆ ನಮಗೆ ಇದರಲ್ಲಿ ಅಷ್ಟೊಂದು ರೋಗಗಳ ಬಾಧೆ ಕಡಿಮೆನೆ ಅಂತ ಹೇಳಬೇಕು. ಅಷ್ಟೊಂದು ಇಳುವರಿಯ ಮೇಲೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ನಮಗೆ ಕಂಡು ಬಂದಿಲ್ಲ. ಆದ್ರೆ ಎರಡು ರೋಗಗಳು ನಾವು ಗಮನಿಸಿದ್ದೇವೆ, ಬಟ್ ಅದು ತೀವ್ರತೆ ಏನೋ ಅಷ್ಟೊಂದಿಲ್ಲ. ಅದರಲ್ಲಿ ಚಿಬ್ಬು ರೋಗ ಅಂತ ಬರುತ್ತೆ ಮತ್ತೆ ಗಮ್ಮೋಸಿಸ್ ಅಂತ ಬರುತ್ತೆ. ಈ ರೋಗದ ಆವಳಿಯನ್ನು ನಾವೇನಾದ್ರೂ ಗಮನಿಸಿದ್ರೆ ಆ ತಾಕಿನಲ್ಲಿ ನಾವು ಇದಕ್ಕೆ ಬೋಡೋ ದ್ರಾವಣದ ಸಿಂಪರಣೆಯನ್ನ ತಗೊಂಡ್ರೆ ನಾವು ಅದನ್ನ ನಿವಾರಣೆ ಮಾಡಬಹುದು. ಗೇರು ಹಣ್ಣಿನ ಮರದ ತೊಗಟೆಯಲ್ಲಿ ಒಂದು ಅಂಟು ಬರ್ತಿತ್ತು, ಅದನ್ನ ನಾವು ಕಾಗದಗಳನ್ನ ಅಂಟಿಸ್ಲಿಕ್ಕೆ ಅಂತ ಉಪಯೋಗ ಮಾಡ್ತಾ ಇದ್ವಿ ಚಿಕ್ಕರಿರುವಾಗ. ಈಗ ಅತಿ ಘನ ಸಾಂದ್ರ ಪದ್ಧತಿಯಲ್ಲಿ ಕೊಯ್ಲು ಮತ್ತು ಇಳುವರಿಯ ಬಗ್ಗೆ ಮಾಹಿತಿ ಕೊಡಬಹುದಾ? ಖಂಡಿತವಾಗಿಯೂ. ಈ ಒಂದು ಅತಿಘನ ಸಾಂದ್ರ ಪದ್ಧತಿಯಲ್ಲಿ ಗಿಡವು ಸಾಮಾನ್ಯವಾಗಿ ಮೊದಲನೇ ವರ್ಷದಿಂದಲೇ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. ಗಿಡ ಏನಾದರೂ ತುಂಬ ಚೆನ್ನಾಗಿ ಬೆಳೆದಿದೆ, ಸಮೃದ್ಧಿ ಆಗಿದೆ ಅಂತಂದ್ರೆ ನಾವು ಮೊದಲನೇ ವರ್ಷದಲ್ಲಿ ಅದರಲ್ಲಿ ಇಳುವರಿ ತೆಗಿಬಹುದು. ಇಲ್ಲ ಅಂತಂದ್ರೆ ಎರಡನೇ ವರ್ಷದಿಂದ ನಮಗೆ ಇಳುವರಿ ಬಂದೇ ಬರುತ್ತೆ. ಮೊದಲ ವರ್ಷ ಬಂದ್ರೆ ಸ್ವಲ್ಪ ಇಳುವರಿ ಸಿಗಬಹುದು, ಬಟ್ ಎರಡನೇ ವರ್ಷದಿಂದ ನಮಗೆ ಅದರ ಒಂದು ಉತ್ತಮ ಇಳುವರಿಯನ್ನ ನಾವು ಪಡಿಬಹುದು. ಅದಕ್ಕೋಸ್ಕರ ನಾವು 11ನೇ ವರ್ಷದ ನಂತರ ಎರಡು ಸಾಲಿನ ಮಧ್ಯದಲ್ಲಿ ಒಂದೊಂದು ಸಾಲನ್ನ ನಾವು ತೆಗಿಬೇಕಾಗುತ್ತೆ. ಈ ಮಧ್ಯದ ಸಾಲನ್ನು ತೆಗೆದಾಗ ನಮಗೆ ಇದು ಸಾಮಾನ್ಯ ಸಾಂದ್ರತೆಗೆ ಬರುತ್ತೆ. ಸಾಮಾನ್ಯ ಸಾಂದ್ರತೆಗೆ ಬಂದಾಗ ನಾವು ಸಾಮಾನ್ಯ ಸಾಂದ್ರತೆಯಲ್ಲಿ ಯಾವ ರೀತಿಯ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತೀವಿ ಅದೇ ರೀತಿ 11ನೇ ವರ್ಷದ ನಂತರ ಮಾಡಿಕೊಂಡು ಹೋಗ್ಬೋದು. ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಈ ಮರದಿಂದ ಹಣ್ಣನ್ನ ಹೇಗೆ ನಾವು ಕೊಯ್ಲು ಮಾಡಬೇಕು ಅಂತಂದ್ರೆ ನಾವು ಅದನ್ನ ಮರದಿಂದ ಕೊಯ್ಯೋದಿಲ್ಲ. ಆಕ್ಚುಲಿ ಇದರಲ್ಲಿ ಕೆಳಗಡೆ ಬಿದ್ದಿರುವಂತ ಹಣ್ಣುಗಳನ್ನ ಮರದಿಂದ ಉದುರಿ ಬಿದ್ದಂತ ಹಣ್ಣುಗಳನ್ನ ಆಯ್ದುಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಈ ಗಿಡದ ಒಂದು ಇಳುವರಿಯನ್ನ ತೆಗಿಬಹುದು. ಇದರ ಇಳುವರಿಯ ವಿಷಯಕ್ಕೆ ಬಂದ್ರೆ ನಾವು 2ನೇ ವರ್ಷದಲ್ಲಿ ಸುಮಾರು 1 kg ನಾವು ಒಣ ಬೀಜದ ಇಳುವರಿಯನ್ನ ಗಿಡವೊಂದಕ್ಕೆ ಸಿಗುತ್ತೆ. 3ರಿಂದ 4ನೇ ವರ್ಷದಲ್ಲಾದ್ರೆ ಗಿಡವೊಂದಕ್ಕೆ 3ರಿಂದ 4 kg ನಾವು ಇಳುವರಿಯನ್ನ ಪಡಿಬಹುದು. ಇದು ಒಣಗಿದ ಗೇರು ಬೀಜದ ಇಳುವರಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದ್ರೆ ಪ್ರತಿ ಹೆಕ್ಟೇರಿಗೆ ನಾವು ಸುಮಾರು 3ರಿಂದ 4 ಟನ್ನಷ್ಟು ಇಳುವರಿಯನ್ನ ಪಡಿಬಹುದು. ಗೇರು ಬೀಜದ ಅವಶ್ಯಕತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಅಂದ್ರೆ ನಾವು ಈಗ ನೋಡ್ತಿರ್ಬೋದು ಈ ಸಂಸ್ಕರಣಾ ಘಟಕಗಳು ಜಾಸ್ತಿ ಇದ್ದಾವೆ ನಮ್ಮ ಗೇರು ಸಂಸ್ಕರಣೆ ಮಾಡಲಿಕ್ಕೆ. ಅದಕ್ಕೆ ನಾವು ಪೂರೈಕೆ ಮಾಡಲಿಕ್ಕೆ 15ರಿಂದ 20 ಲಕ್ಷ ಟನ್ನಷ್ಟು ನಮಗೆ ಗೇರು ಬೀಜದ ಅವಶ್ಯಕತೆ ಇದೆ. ಆದರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಬೀಜದ ಉತ್ಪಾದನೆ ಆಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಬೇರೆ ದೇಶದಿಂದ ತರಿಸ್ಕೊತಾ ಇದ್ದೀವಿ. ಅದರ ಒಂದು ತರಿಸ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು, ನಮ್ಮ ದೇಶ ಒಂದು ಸ್ವಾವಲಂಬನೆಯನ್ನ ಪಡೆಯಬೇಕಂತಂದ್ರೆ ನಮ್ಮಲ್ಲಿ ಇಳುವರಿಯನ್ನ ಹೆಚ್ಚಿಸಬೇಕು. ಉತ್ಪಾದನೆ ಮತ್ತೆ ಉತ್ಪಾದಕತೆ ಇವೆರಡೂ ಹೆಚ್ಚಾಗಬೇಕು. ನಮ್ಮ ಈ ಇತ್ತೀಚಿನ ಒಂದು ದಿನಗಳಲ್ಲಿ ನಮಗೆ 7ರಿಂದ 8 ಲಕ್ಷ ಟನ್ ಮಾತ್ರ ಇದೆ ನಮ್ಮ ದೇಶದ ಒಂದು ಉತ್ಪಾದನೆ. ಸೊ ಅದನ್ನ ಸಂಸ್ಕರಣಾ ಘಟಕಗಳ ಒಂದು ಪೂರೈಕೆ ಮಾಡಬೇಕು, ಸರಿಯಾಗಿ ಅದಕ್ಕೆ ಬೇಕಾಗಿರುವಷ್ಟು ಪೂರೈಕೆ ಮಾಡಬೇಕು ಅಂತಂದ್ರೆ ನಾವು ಇದರ ಒಂದು ಈ ಒಂದು ಅತಿಘನ ಸಾಂದ್ರ ಪದ್ಧತಿಯಲ್ಲಿ ಸಾಧ್ಯ ಇದೆ. ನಾವು ಸಾಮಾನ್ಯ ಸಾಂದ್ರತೆಯಲ್ಲಿ ನಾವು 1 ಟನ್ನಿಗಿಂತ ಕಡಿಮೆ ಅಷ್ಟು ಇಳುವರಿಯನ್ನು ಪಡಿತೇವೆ. ಬಟ್ ಇದರಲ್ಲಿ ನಾವು ಹೇಳ್ದಾಗೆ ಮೊದಲ 10 ವರ್ಷಗಳಲ್ಲಿ ತುಂಬ ಇಳುವರಿ ಜಾಸ್ತಿ ಇರುತ್ತೆ. 3ರಿಂದ 4 ಟನ್ನಷ್ಟು ಕೂಡ ಪ್ರತಿ ಹೆಕ್ಟರ್ಗೆ ಪಡಿಬೋದು. ಅದರಿಂದಾಗಿ ಇದರ ಒಂದು ಇದೊಂದು ಆಧುನಿಕ ವಿಧಾನ ಆಗಿದ್ದು ಈ ಒಂದು ಸೂಕ್ತ ಪದ್ಧತಿಯನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆದು ಸೂಕ್ತ ತಯಾರಿಯೊಂದಿಗೆ ಅತಿಘನ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಘನಸಾಂದ್ರ ಪದ್ಧತಿಯ ಗೇರು ಕೃಷಿ ಅತಿಘನ ಸಾಂದ್ರ ಪದ್ಧತಿಯ ಗೇರು ಕೃಷಿಯಿಂದ ಯಾವ ರೀತಿ ಭಿನ್ನವಾಗಿರುತ್ತೆ ಅನ್ನೋದನ್ನು ತಿಳಿಸಿದ್ದೀರಿ. ಇದರ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ತಾವು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲ ಕೇಳುವಾಗ ರೈತ ಬಾಂಧವರಿಗೂ ಧನ್ಯವಾದಗಳು. ನನಗೆ ಅವಕಾಶ ಕೊಟ್ಟಂತಹ ಆಕಾಶವಾಣಿ ಮಂಗಳೂರು ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದುವರೆಗೆ

ಪಿ ಕಾಳಿಂಗರಾವ್ ಮೋಹನ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಂಪ್ರದಾಯಿಕ ಇನ್ನೊಂದು ಗೀತೆ. ಮೂಡಲ್ ಕುಣಿಗಲ್ ಕೆರೆ. ಪ್ರೀತಿ ನೋಡೋರ್ಗೆ ಎಂಥ ಕುಂಗಲ್ ಕೆರೆ, ತಂಜೆ ಹರಿಲಿ ಕಲ್ಲು ಕಟ್ಟೆ, ತಂಜೆ ಹರಿಲಿ ಕಲ್ಲು ಕಟ್ಟೆ. ಬಾಳೆಯ ಹಣ್ಣಿನಂತೆ ಬಾರಿ ಕುಂಗಲ್ ಕೆರೆ, ಬಾವ ತಂದಾನೆ ಬಣ್ಣ ತೀರೆ, ತಂದಾನೆ ಬಣ್ಣ ತೀರೆ. ನಿಂದೆಯ ಹಣ್ಣಿನಂತೆ ತುಂಬಿ ಕುಂಗಲ್ ಕೆರೆ, ಅಲ್ಲ ನೋಡಲು ಜೀವ ಬಂದು, ನೋಡಲು ಜೀವ ಬಂದು. ಜೀವ ಮತ್ತೆ ಕಪ್ಪಟ್ಟಿ ಬಾಯ ಬೀಳುತ್ತಾರೆ, ಕಪ್ಪಟ್ಟಿ ಬಾಯ ಬೀಳುತ್ತಾರೆ, ಕಪ್ಪಟ್ಟಿನೇ ಬಾಯ ಬೀಳ್ತಾವೆ. ಕೂಡ ಕಪ್ಪಾದು ಮಳೆ ನಡು ಯಾವೆ, ಆನಂದನೋ ಕಪ್ಪಾದು ಮಳೆ ನಡು ಯಾವೆ. ಕಾ ಕುಂದಾರು ಗೋಲು ನೂಕೋ ಕುಂದೂರು ಗೋಲು, ಬಟ್ಟೆ ಒದಾವು ಬಾಳೆ ಮೀನು, ಆನಂದನ ಬಟ್ಟೆ ಒದಾವು ಬಾಳೆ ಮೀನು. ಬಟ್ಟೆಯ ಒಡೆದಾವು ಬಾಳೆ ಮೇಕೆರೆಯಾಗಿ ತರಂಗ ನಡುತ್ತಾರೆ, ಆನಂದನೋ ತರಂಗ ನಡುತ್ತಾರೆ. ಈಗ ಕೇಳೋಣ ಒಂದು ಮದುವೆ ಹಾಡು, ಧಾರೆ ಎರೆದ ಜನಕ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ. ಧಾರೆಯೇ